ಇದಕ್ಕೆ ಯಾವ್ಯಾವ ತರ ವಿಶೇಷ ಗುಣಗಳು ಇರ್ತವೆ? ಈಗ ನಿರ್ದಿಷ್ಟ ಸಂಸ್ಥೆಗಳು ಅಂತ ಅಂದ್ರೆ ತಾಯಿ ಬೀಜಗಳು ಅಥವಾ ತಳಿವರ್ಧಕ ಬೀಜಗಳು, ಬ್ರೀಡರ್ ಸೀಡ್ ಅಂತ ಏನ್ ಹೇಳ್ತೀವಿ. ಮೂರು ತರದ ವರ್ಗದ ಬೀಜಗಳಿದಾವೆ. ಏನು ಅಂತ ಅಂದ್ರೆ ತಳಿವರ್ಧಕ ಬೀಜ, ಆಧಾರಿತ ಬೀಜ ಮತ್ತು ಪ್ರಾಮಾಣಿತ ಬೀಜ ಅಂತ ಹೇಳಿ. ಈ ತಳಿವರ್ಧಕ ಬೀಜಗಳನ್ನು ಕೃಷಿ ವಿಶ್ವವಿದ್ಯಾನಿಲಯಗಳು ಉತ್ಪಾದಿಸ್ತವೆ. ಈ ಒಂದು ತಳಿವರ್ಧಕ ಬೀಜಗಳನ್ನು ಪಡೆದಂತಹ ಇತರೆ ಸಂಸ್ಥೆಗಳು, ಬೀಜ ಉತ್ಪಾದನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಇತರೆ ಸಂಸ್ಥೆಗಳು, ರಾಜ್ಯ ಸರ್ಕಾರಿ ಕೃಷಿ ಇಲಾಖೆ ಇರಬಹುದು ಅಥವಾ ರಾಜ್ಯ ಬೀಜ ನಿಗಮ ಇರಬಹುದು, ಇಂತಹ ಸಂಸ್ಥೆಗಳು ಈ ತಳಿವರ್ಧಕ ಬೀಜಗಳನ್ನು ತೆಗೆದುಕೊಂಡು ಮೂಲಾಧಾರದ ಬೀಜಗಳು ಮತ್ತು ಆಧಾರಿತ ಬೀಜಗಳು ಮತ್ತು ಪ್ರಮಾಣಿತ ಬೀಜಗಳನ್ನು ತಮ್ಮ ಕ್ಷೇತ್ರಗಳಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣಕ್ಕೆ ಉತ್ಪಾದನೆ ಮಾಡಿ ಅವುಗಳನ್ನು ಅವರದೇ ಆದ ಕೇಂದ್ರಗಳಿಂದ ಬಿಡುಗಡೆ ಮಾಡ್ತಾರೆ ಮತ್ತು ವಿತರಿಸ್ತಾರೆ. ಸೊ ಹಂಗಾಗಿ ಈ ಅಧಿಕೃತ ಮೂಲಗಳಿಂದ ಉತ್ಪಾದಿಸಿದಂತ ತಳಿಗಳ ಬೀಜಗಳನ್ನ, ತಳಿಗಳನ್ನ, ಅದಕ್ಕೆ ಸಂಬಂಧಪಟ್ಟಂತ ಬೀಜ ಸಾಮಗ್ರಿಯನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಮುಂಗಾರು ಹಂಗಾಮಿಗೆ. ಡಾಕ್ಟರ್ ವೆಂಕಪ್ಪ ಅವರೇ, ಈಗ ಅಧಿಕೃತ ತಳಿ ಅಂತಿರಲ್ಲ, ಇವುಗಳನ್ನ ನಮ್ಮ ರೈತರು ಮಾನ್ಯ ಮಾಡುವಾಗ ಯಾವ್ಯಾವ ಅಂಶಗಳನ್ನ ತಿಳಿದಿರಬೇಕು ಅಂತೀರಿ? ಅಂದ್ರೆ ಪ್ರಚಲಿತವಾಗಿ ರೈತರ ಆಯಾ ಪ್ರದೇಶಕ್ಕೆ ಹೊಂದಿಕೊಂಡು ಬೆಳೀತಕ್ಕಂಥದ್ದ ವಿಷಯದಲ್ಲಿ ಅವು ಹೆಚ್ಚು ಮಾನ್ಯತೆಯನ್ನ, ಪ್ರಚಲಿತತೆಯನ್ನ ಮತ್ತು ಗಳಿಸಿರಬೇಕು. ರೈತರಲ್ಲಿ ರೈತರಿಗೆ ಮನಮುಟ್ಟುವಂತೆ ಅದರ ಬಗ್ಗೆ ವಿವರಗಳು ತಿಳಿದಿರಬೇಕು. ಅಂತ ಸಾಮಗ್ರಿಗಳನ್ನು ತೆಗೆದುಕೊಳ್ಬೇಕಾದಂತಹ ಸಂದರ್ಭಗಳಲ್ಲಿ ಆ ಏಕತಳಿಯ ಬೀಜ, ಈ ಬೀಜ ಸಾಮಗ್ರಿ ಆ ತಳಿಗೆ ಸಂಬಂಧಪಟ್ಟಿದೆಯಾ ಇಲ್ವಾ, ಅದರಲ್ಲಿ ಯಾವುದೇ ಅನುಪಯುಕ್ತವಾದಂತಹ ಸಾಮಗ್ರಿ ಇದೆಯಾ ಮತ್ತು ಅದು ಅಧಿಕ ಮೊಳಕೆ ಅಂಶಗಳನ್ನು ಹೊಂದಿದೆಯಾ, ಅಧಿಕ ಸಂಗ್ರಹಣಾ ಸಾಮರ್ಥ್ಯ ಹೊಂದಿದೆಯಾ, ರೋಗ ನಿರೋಧಕತೆ ಇದೆಯಾ, ಅಲ್ಪಾವಧಿಯಲ್ಲಿ ಕಟಾವಿಗೆ ಬರುತ್ತಾ, ಇಂತೆಲ್ಲ ಮಾಹಿತಿಗಳನ್ನು ಆ ಒಂದು ಬೀಜ ತಳಿಯ ಸಾಮಗ್ರಿಯನ್ನು ರೈತರಿಗೆ ವಿತರಿಸತಕ್ಕಂಥ ಸಂದರ್ಭಗಳಲ್ಲಿ ಆಯಾ ಚೀಲಗಳ ಜೊತೆಯಲ್ಲಿ ಆ ದಾಖಲಾತಿಗಳಿರ್ತವೆ. ಅಂದ್ರೆ ಗುರುತಿನ ಚೀಟಿಗಳು ಅಂತ ನಾವು ಹೇಳ್ತೀವಿ, ಟ್ಯಾಗ್ಸ್ ಅಂತ ಹೇಳ್ತೀವಿ. ಅದ್ರ ಮೇಲೆ ಯಾವ ಸಂಸ್ಥೆ ಆ ಬೀಜವನ್ನು ಉತ್ಪಾದಿಸಿದೆ, ಯಾವ ಸಂಸ್ಥೆ ಸಂಸ್ಕರಣೆ ಮಾಡಿದೆ, ಯಾರು ವಿತರಿಸ್ತಾ ಇದ್ದಾರೆ ಮತ್ತು ಅದರಲ್ಲಿರ್ತಕ್ಕಂಥ ಭೌತಿಕ ಶುದ್ಧತೆ ಮತ್ತು ಅನುವಂಶಿಕ ಶುದ್ಧತೆಗಳು ಮತ್ತು ಗರಿಷ್ಠ ಮೌಲ್ಯಾವಧಿಗಳು ಎಲ್ಲವನ್ನೂ ಅದರಲ್ಲಿ ನಮೂದಿಸಿರ್ತಾರೆ. ಇದ್ರ ಬಗ್ಗೆ ರೈತರು ಹೆಚ್ಚಿನ ಅರಿವಿರಬೇಕು. ಇವನ್ನ ಗುರುತಿಸಿ ಇಂಥ ಬೀಜ ಸಾಮಗ್ರಿಯನ್ನ ಅಧಿಕೃತ ಮೂಲಗಳಿಂದ ಸ್ವೀಕರಿಸಬೇಕು. ಯಾವುದೇ ಕಾರಣಕ್ಕೂ ಈ ಒಂದು ನಮ್ಮ ರೈತರು ತಾವು ಬಿತ್ತನೆ ಮಾಡುವಾಗ, ಅದರಲ್ಲೂ ಈ ಮುಂಗಾರು ಹಂಗಾಮು ಈಗ ಶುರು ಆಗಿದೆ, ರೈತರು ಪ್ರಾಮಾಣೀಕರಿಸಿದ ಬೀಜವನ್ನೇ ಖರೀದಿ ಮಾಡಬೇಕು. ಅಧಿಕೃತ ಮೂಲಗಳಿಂದ ಖರೀದಿ ಮಾಡಬೇಕು. ಮೋಸ ಹೋಗಬಾರದು. ಅಧಿಕೃತ ಮೂಲ ಅಂದ್ರೆ ಅದಕ್ಕೆ ಒಂದು ಪಾವತಿ ಕೊಟ್ಟಿರ್ತಾರೆ, ರಸೀತಿ ಕೊಟ್ಟಿರ್ತಾರೆ. ಆ ಸಾಮಗ್ರಿನ ಒಂದು ನಿರ್ದಿಷ್ಟವಾದ ಚೀಲದಲ್ಲಿ ತುಂಬಿರ್ತಾರೆ. ಹೌದು, ಆ ಚೀಲದ ಮೇಲೂ ಸಹ ಆ ಬೆಳೆಯ ಎಲ್ಲಾ ವಿವರಗಳು ಇರ್ತವೆ. ಆ ಉತ್ಪಾದನೆ ಮಾಡಿದಂತ ಸಂಸ್ಥೆಯ ಹೆಸರಿರುತ್ತೆ, ಬೆಳೆಯ ಹೆಸರಿರುತ್ತೆ, ತಳಿಯ ಹೆಸರಿರುತ್ತೆ ಮತ್ತು ಅದಕ್ಕೆ ಕೊಟ್ಟಿರ್ತಕ್ಕಂಥ ಲಾಟ್ ಸಂಖ್ಯೆ ಸಹ, ಲಾಟ್ ನಂಬರ್ ಕೂಡ ಕೊಟ್ಟಿರ್ತಾರೆ. ನೀವು ಯಾವುದೇ ಬೆಳೆ ಬೆಳೀರಿ, ಆದ್ರೆ ಅದು ಖರೀದಿ ಮಾಡ್ತಿರಲ್ಲ, ನೀವು ಆ ರಸೀದಿಯಲ್ಲಿ ಅದು ಎಲ್ಲಿ ಏನ್ತನ ಎಲ್ಲ ಮಾಹಿತಿ ಇರುತ್ತೆ, ಅದನ್ನ ತಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು, ಜೊತೆಗೆ ಇಟ್ಕೊಳ್ಬೇಕು. ಆ ಚೀಟಿಗಳನ್ನ ಕಳ್ಕೊಬಾರ್ದು. ಸ್ವಲ್ಪ ಏನು ತಮ್ದು ಬಿತ್ತನೆ ಮಾಡಿದ ನಂತರ ತಮ್ದು ಬೀಜಗಳು ಮೊಳಕೆ ಹೊಡೆದಿಲ್ಲ ಅಂದ್ರೆ ಅದನ್ನ ನೀವು ಮತ್ತೆ ಅವರಿಗೆ ಬಂದು ಹೇಳಕ್ ಬರ್ತದೆ, ಅದನ್ನ ತೋರಿಸಿದ್ರೆ ಅವ್ರು ಮತ್ತೆ ವಾಪಸ್ ಬೇರೆದು ಕೂಡ ಸಾಧ್ಯತೆ ಇರ್ತದೆ. ಮೊಳಕೆ ಬರುತ್ತೆ, ಸಸಿಗಳು ಯಶಸ್ವಿಯಾಗಿ ಬೆಳೆಯಲ್ಲ. ಅಕಸ್ಮಾತ್ ಸಸಿಗಳು ಚೆನ್ನಾಗಿ ಬೆಳೆದ್ರು ಕೂಡ ಸಸ್ಯ ಶಾರೀರಿಕವಾಗಿ ಬೆಳೆದ ನಂತರ ಹೂ ಮೂಡೋದಿಲ್ಲ. ಅದು ಬಹಳ ದೊಡ್ಡ ಸಮಸ್ಯೆ ರೈತರಲ್ಲಿ ಕಂಡು ಬರ್ತಾ ಇರೋದು. ಯಾವುದೋ ಒಂದು ಮೂಲದಿಂದ ತಳಿಯನ್ನು ತಂದು ಬಿತ್ತನೆ ಮಾಡಿರ್ತಾರೆ, ತುಂಬಾ ಸದೃಢವಾಗಿ ಸಸ್ಯಗಳು ಬೆಳೆ ಬೆಳೆದ್ಬಿಡುತ್ತೆ, ಆ ನಂತರ ಹೂ ಮೂಡೋದಿಲ್ಲ. ಅಕಸ್ಮಾತ್ ಹೂ ಮೂಡಿದ್ರು ಕಾಳು ಕಟ್ಟೋದಿಲ್ಲ. ಈ ಸಮಸ್ಯೆಗಳು ಅಧಿಕವಾಗಿ ರೈತರ ಕ್ಷೇತ್ರಗಳಲ್ಲಿ ಕಂಡು ಬರ್ತಿದೆ. ನಿಮ್ದು ಸಸ್ಯ ಜಾಸ್ತಿ ಬೆಳೆಯೋದಲ್ಲ, ಅದು ನಿಮ್ಗೆ ಫಸಲನ್ನು ಕೂಡ ಕೊಡಬೇಕು. ಹೂ ಮೂಡಬೇಕು, ಬೆಳೆ ಕೊಡಬೇಕು. ಸಕಾಲಿಕವಾಗಿ ಹೂ ಮೂಡತಕ್ಕಂಥದ್ದು, ಸಕಾಲಿಕವಾಗಿ ಬೀಜ ಕಟ್ಟತಕ್ಕಂಥದ್ದು, ಸಕಾಲಿಕವಾಗಿ ಕಟಾವಿಗೆ ಬರತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲಿವರೆಗೆ ರೈತರು ಸಾಕಷ್ಟು ಸಂಪನ್ಮೂಲಗಳನ್ನ ವ್ಯಯ ಮಾಡಿರ್ತಾರೆ. ಅದಕ್ಕೋಸ್ಕರ ಕೇವಲ ಅದು ಆಗುತ್ತೆ. ಈಗ ಒಂದು ಹುಲ್ಲು ಜಾಸ್ತಿ ಬೆಳೀತದೆ, ಅವರು ಹುಲ್ಲು ಅಷ್ಟೇ ಅಲ್ಲಲ್ಲ, ನಿಮ್ಗೆ ಬೆಳೆನೂ ಬೇಕಲ್ಲ. ಹೌದು, ಹುಲ್ಲು ಬಂದ್ರೆ ಆಯ್ತು, ಅದ್ರದ್ದು ಒಂದು ನಿಮ್ಗೆ ಒಂದ್ ಸ್ವಲ್ಪ ಅದ್ರದ್ದು ಒಂದು 10-20% ನಿಮ್ಗೆ ಲಾಭ ಬಂದಿದೆ ಅಂತಾನೆ. ಆದ್ರೆ ಸಂಪೂರ್ಣ ಬೆಳೆ ನಿಮ್ಗೆ ಬೇಕಲ್ಲ. ಬೇಕು. ನಿಮ್ಗಿಲ್ಲಿ ಭತ್ತ ಬೆಳೆದ್ರೆ ಭತ್ತ ಬೆಳಿಬೇಕು, ಭತ್ತದ ಹುಲ್ಲು ಅಷ್ಟೇ ಬೆಳಿ ಬರದಲ್ಲ. ಹೌದು. ನಿಮ್ಗೆ ನಿಮ್ ರೈತರು ಯಾವಾಗ ಅವನು ನಾವು ಒಳ್ಳೆ ಬೆಳೆದೇನೆ ಅಂತ ಹೇಳ್ಕೊಳ್ತಾನಂದ್ರೆ ಒಳ್ಳೆ ಎಲ್ಲ ತರದಿಂದ ಈಗ ಭತ್ತ ಬರಬೇಕು ಮತ್ತೆ ಹುಲ್ಲು ಬರಬೇಕು. ಹುಲ್ಲು ಬೇಕು ಅವನಿಗೆ ಇವತ್ತು. ಉತ್ಪಾದಕತೆಯ ಗಳಿಕೆ ಬಹಳ ಇಂಪಾರ್ಟೆಂಟ್. ಸಸ್ಯ ಬೆಳೆಯೋದಲ್ಲ, ಉತ್ಪಾದಕ ತೆನೆಯಲ್ಲಿ ಸದೃಢವಾದ ಬೀಜಗಳ ಸಂಖ್ಯೆ, ಅದು ನಮ್ಗೆ ಇಳುವರಿಯಾಗಿ ಕಂಡು ಬರಬೇಕೇ ಹೊರತು ಕೇವಲ ಸಸ್ಯ ಸಮೂಹ ಇಳುವರಿಯಾಗಿ ಕಂಡು ಬರಬಾರದು. ಆ ದೃಷ್ಟಿಯಿಂದ ಅಧಿಕೃತ ಮೂಲಗಳಿಂದ ಬೀಜ ಸಾಮಗ್ರಿಯನ್ನು ತೆಗೆದುಕೊಳ್ಬೇಕಾದ್ರೆ ಇದು ಯಾವ ತಳಿಗೆ ಸಂಬಂಧಪಟ್ಟಂತದ್ದು, ಅದರಲ್ಲಿ ಅನುವಂಶಿಕ ಶುದ್ಧತೆ ಎಷ್ಟಿದೆ, ಭೌತಿಕ ಶುದ್ಧತೆ ಎಷ್ಟಿದೆ, ಅನುಪಯುಕ್ತ ಸಾಮಗ್ರಿ ಕನಿಷ್ಠ ಎಷ್ಟಿದೆ, ಆಮೇಲಿಂದ ಸುರಕ್ಷಿತ ತೇವಾಂಶ ಎಷ್ಟು, ಇದು ಪರೀಕ್ಷೆಗೆ ಒಳಪಟ್ಟಿದೆಯಾ ಇಲ್ವಾ, ಪರೀಕ್ಷೆ ನಂತರ ಉತ್ತೀರ್ಣ ಆಗಿದೆಯಾ, ಉತ್ತೀರ್ಣವಾದಂತಹ ಬೀಜ ಸಾಮಗ್ರಿ ಎಷ್ಟು ಮೌಲ್ಯಾವಧಿಗೆ ಇದನ್ನ ನಾವು ಸಂಗ್ರಹಣೆ ಮಾಡಬಹುದು. ಈಗ ಬೀಜ ಸ್ವೀಕರಿಸಿದ ನಂತರ ನಾವು ಒಂದು ತಿಂಗಳು ಕಳೆದು ಸೋಯಿಂಗ್ ಮಾಡ್ತೀವಿ ಅನ್ಕೊಳ್ಳಿ, ಬಿತ್ತನೆ ಮಾಡ್ತೀವಿ ಅನ್ಕೊಳ್ಳಿ, ಅಲ್ಲಿವರೆಗೂ ಯಶಸ್ವಿಯಾಗಿ ಅದರಲ್ಲಿ ನಮೂದಿಸಿರ್ತಕ್ಕಂಥ ಗರಿಷ್ಠ ಈ ಎಲ್ಲ ಅಂಶಗಳು ಯಥಾವತ್ತಾಗಿ ನಮಗೆ ಕಂಡು ಬರಬೇಕು ಬಿತ್ತನೆಯ ನಂತರ. ಇದು ಬಹಳ ಮುಖ್ಯ. ಇನ್ನೊಂದು ಡಾಕ್ಟರ್ ಹೆಂಗಪ್ಪ ಅವರೇ, ಈಗ ರೈತರು ಬೆಳೆ ಬೆಳೀತಾರೆ, ಆದರೆ ಅವರಿಗೆ ನಿರೀಕ್ಷಿಸಿದಂತಹ ಒಂದು ಮಳೆ ಪ್ರಮಾಣ ಆಗಿರಲ್ಲ, ಸಾಕಷ್ಟು ನೀರಿನ ಅನಾನುಕೂಲ ಆಗಿಬಿಟ್ಟಿರುತ್ತೆ. ಆವಾಗ ಈಗ ಪ್ರಮಾಣೀಕರಿಸಿದ ಬೀಜ ತಂದು ಬಿತ್ತನೆ ಮಾಡಿದರೆ ತಮಗೆ ಮಳೆ ನೀರೇ ಇಲ್ಲ ಅಂದಮೇಲೆ ನಾವೇನು ಮಾಡೋದು, ನಮ್ಗೆ ಅನಾನುಕೂಲ ಆಯಿತು ಈ ಬಾರಿ, ಇದು ಬಹಳ ಇದು ಏನು ಮಾಡಬೇಕು ಅಂತ ಅವರಿಗೆ ಕೆಲವೊಂದು ಸರಿ ಅವರಿಗೆ ತಿಳಿಯೋದಿಲ್ಲ, ಏನು ಮಾಡಬೇಕು ಆ ಸಂದರ್ಭದಲ್ಲಿ? ಒಳ್ಳೆಯ ಪ್ರಶ್ನೆ. ಈಗೇನು ಅಂತಂದ್ರೆ, ಮುಂಗಾರು ಅವಧಿಗೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ಮಳೆಗಳು ಬೆಳೆಯ ಕಾಲಾವಧಿನಲ್ಲಿ ಆಯಾ ಹಂತಗಳಲ್ಲಿ ದೊರಕಬೇಕು ಮಳೆ. ಆ ಹಂತದಲ್ಲಿ ದೊರಕದೇ ಇದ್ದಾಗ ಮೊಳಕೆ ಬರೋ ಟೈಮ್ನಲ್ಲಿ ನಿರೀಕ್ಷೆ ಮಾಡಿದಂತ ಮಳೆ ಬಿದ್ರೆ ಮೊಳಕೆ ಕರೆಕ್ಟ್ ಆಗುತ್ತೆ. ಈ ದೃಷ್ಟಿಯಿಂದನೂ ಕೂಡ ಅಕಸ್ಮಾತ್ ಆಗಿ ನಿರ್ದಿಷ್ಟ ಹಂತದಲ್ಲಿ ಮಳೆ ಬಾರದಿದ್ದಾಗ್ಲೂ ಸಹ ಹೌದು ತಡೆದುಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥ ಆ ಸಾಮರ್ಥ್ಯ ಇರತಕ್ಕಂಥ ತಳಿಗಳನ್ನೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ವಿಶೇಷ. ಹಂಗಾಗಿ ರೈತರಿಗೆ ಈ ಮುಂಗಾರು ಅವಶ್ಯಕತೆ ಇಲ್ಲ, ಎದುರುವಂತಹ ಅವಶ್ಯಕತೆ ಇಲ್ಲ. ನಾವು ಅದನ್ನ ಹಾರ್ಡನಿಂಗ್ ಅಂತ ಹೇಳ್ತೀವಿ. ಕಷ್ಟ ಸಹಿಸಿಕೊಳ್ಳುವಂತಹ ಗುಣಗಳನ್ನೂ ಸಹ ಆ ಒಂದು ತಳಿ ಅಭಿವೃದ್ಧಿನಲ್ಲಿ ಮನಸ್ಸಿನಲ್ಲಿಟ್ಕೊಂಡು ಅಭಿವೃದ್ಧಿ ಪಡಿಸಿರೋದ್ರಿಂದ ಒಂದು ಎರಡು ಮಳೆ ಬರದೇ ಹೋದ್ರೂ ಕನಿಷ್ಠ ತೇವಾಂಶದಲ್ಲಿ ಸಹಿಸಿಕೊಂಡು ಉಳಿಯುವಂತಹ ಬೆಳೆ ಅಂತ ತಳಿಗಳನ್ನು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು. ಈ ಒಂದು ಅರ್ಧ ಕೈ ಕೊಟ್ಟು ಬಿಡ್ತಲ್ಲ, ಈ ಒಂದು ಮಳೆ ನೀರು, ಈ ಒಂದು ಮುಂಗಾರು, ಇದು ಒಂದು 15 ದಿನನೋ 20 ದಿನನೋ ನಂತರ ಶುರು ಆಗುತ್ತೆ. ಆವಾಗ ನಾವು ಬಿತ್ತನೆ ಮಾಡಿದ ಬೀಜಗಳು ಭೂಮಿಯಲ್ಲಿ ಇದ್ದು ಮತ್ತೊಂದು 20 ದಿನ ಬಿಟ್ಟು ಮತ್ತೆಲ್ಲಾದ್ರೂ ಅವು ಮೊಳಕೆ ಹೊಡೆಯ ಸಾಧ್ಯತೆ ಉಂಟಾ? ಬಹಳ ಉತ್ತಮವಾದಂತ ಪ್ರಶ್ನೆ ಕೇಳಿದ್ರೆ. ಇದನ್ನ ನಾವು ಬೀಜ ಸಾಮಗ್ರಿಯನ್ನ ಬಿತ್ತುವ ಮುಂಚೆ ಈ ಕಷ್ಟ ಸಹಿಸಿಕೊಳ್ಳುವಂತ ಗುಣಕ್ಕೆ ಸರಿಯಾಗಿ ಒಂದು ಬೀಜೋಪಚಾರ ಮಾಡಬಹುದು. ಅದನ್ನ ನಾವು ಬೀಜವನ್ನ ಗಡಿಸುಗೊಳಿಸುವಿಕೆ ಅಂತ ಹೇಳ್ತೀವಿ, ಅಂದ್ರೆ ಹಾರ್ಡನಿಂಗ್ ಅಂತ. ನಾವು ಈಗ ಬಿಸಿಲಲ್ಲಿದ್ದಾಗ್ಯೂ ಮಳೆಯಲ್ಲಿ ನೆನೆದಾಗ್ಯೂ ತಡ್ಕೊಳ್ತಕ್ಕಂಥದ್ದು ನಮ್ಮ ಶರೀರ, ಹಾಗೆ ಬೀಜವನ್ನು ಸಹ ಅದು ಅಪೇಕ್ಷಿತ ಅವಧಿನಲ್ಲಿ ಮಳೆ ಬರದೇ ಇದ್ದಾಗ ಒಂದು 15-20 ದಿವಸ ಅಥವಾ ಒಂದು ತಿಂಗಳವರೆಗೆ ಸದೃಢವಾಗಿ ಅದು ಮಣ್ಣಿನಲ್ಲಿ ಉಳಿದು ಅಥವಾ ಸಸಿಗಳು ಉಳಿತಕ್ಕಂತ ಶಕ್ತಿಯನ್ನ ಬೀಜ ಬಿತ್ತನೆಗೆ ಮುಂಚೆ ಬೀಜದ ಶರೀರಕ್ಕೆ ಆ ಸಾಮರ್ಥ್ಯವನ್ನು ತಂದುಕೊಡ್ತಕ್ಕಂಥ ಬೀಜೋಪಚಾರಗಳನ್ನು ಮಾಡ್ತಕ್ಕಂಥದ್ದು. ಈ ತರ ಕೌಶಲ್ಯಪೂರಿತವಾಗಿ ಬೀಜ ಸಾಮಗ್ರಿಯನ್ನ ಸಿದ್ಧಪಡಿಸಿಕೊಂಡಿದ್ದಲ್ಲಿ ಏನಾದರೂ ಅನಾನುಕೂಲ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನಮ್ಮ ಬೀಜಕ್ಕೆ, ಹೌದು, ಆದ್ರೆ ಆ ಬೀಜ ಕೆಡಬಾರದು, ಮುಂದೆ ಸ್ವಲ್ಪ ದಿನ ಬಿಟ್ಟಾದ್ರೂ ಅದು ಬದುಕಬೇಕು ಮತ್ತೆ ಮೊಳಕೆ ಬರಬೇಕು ಮತ್ತೆ ಅದು ತನ್ನ ಸಂಸಾರನ ಬೆಳೆಸ್ಕೊಂಡು ಹೋಗಿ ಫಲ ಕೊಡುವಂತಾಗಬೇಕು. ಅದನ್ನೇನು ಅಂತ ಅಂದ್ರೆ ಬೀಜ ಸಾಮಗ್ರಿಯನ್ನ ನೆನೆಸುವುದು ಮತ್ತು ಒಣಗಿಸುವುದು, ಇದನ್ನು ಪುನರಾವರ್ತನೆ ಮಾಡತಕ್ಕಂಥದ್ದು. ನೆನೆಸ್ತಕ್ಕಂಥದ್ದು ಒಣಗಿಸ್ತಕ್ಕಂಥದ್ದು, ನೆನೆಸ್ತಕ್ಕಂಥದ್ದು ಒಣಗಿಸ್ತಕ್ಕಂಥದ್ದು, ಆಯಾ ಬೆಳೆಗೆ ಸಂಬಂಧಪಟ್ಟಂಗೆ ಆ ಬೀಜದ ಗಡಸುತನ ನೋಡಿಕೊಂಡು, ಬೀಜ ಕವಚ ನೋಡಿಕೊಂಡು, ಬೀಜೋಪಚಾರ, ಬೀಜವನ್ನು ಈ ತರ ನೆನೆಸುವುದು ಒಣಗಿಸುವುದು ಪುನರಾವರ್ತನೆಯಲ್ಲಿ ಮಾಡಿದ ನಂತರ ಅದಕ್ಕೆ ಮತ್ತೊಂದು ಜೈವಿಕ ಗೊಬ್ಬರಗಳನ್ನ ಬೀಜೋಪಚಾರವಾಗಿ ಕೊಟ್ಟಿದ್ದೇ ಆದಲ್ಲಿ ತಾವು ಹೇಳಿದ ಹಾಗೆ ಅವಕ್ಕೆ ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ನಾವು ತಯಾರು ಮಾಡಿ ಅವನ್ನ ಬಿತ್ತನೆ ಮಾಡಿದಂಗೆ ಆಗುತ್ತೆ. ಸೊ ಇದರಿಂದ ಮಳೆಯಲ್ಲಿ ಏರುಪೇರಾಗಿ ಅದಕ್ಕೆ ಬೇಕಾದಂತ ತೇವಾಂಶಗಳು ನಿಧಾನವಾಗಿ ದೊರೆತಾಗ್ಲೂ ಕೂಡ ಸಸಿಗಳು ತಡೆದು ನಿಲ್ತವೆ ಜಮೀನಿನಲ್ಲಿ ಮತ್ತು ಉಳಿದು ಬೆಳೆಯುತ್ತವೆ ಯಶಸ್ವಿಯಾಗಿ. ಇದನ್ನು ನಾವು ಬೀಜೋಪಚಾರದ ಅನೇಕ ತಂತ್ರಗಳಿದಾವೆ, ತಾಂತ್ರಿಕ ವಿಧಾನಗಳಿದಾವೆ, ಆ ರೀತಿಯಾಗಿ ಬೀಜೋಪಚಾರಗಳನ್ನು ಮಾಡ್ಕೋಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತರು ಸಾಕಷ್ಟು ಈಗಾಗಲೇ ಬಿತ್ತನೆ ಮಾಡಲಿಕ್ಕೆ ಅಥವಾ ಹೊಲ ಏನು ಸಸಿ ಮಡಿ ಮಾಡ್ಕೊಳ್ಲಿಕ್ಕೆ ತುಂಬಾ ತಯಾರಿ ಮಾಡ್ಕೊಂಡಿದ್ದಾರೆ. ಈ ಹಂತದಲ್ಲಿ ಅವರು ಉತ್ತಮವಾದ ಬೀಜಗಳನ್ನ ಬಯಸ್ತಾ ಇದ್ದಾರೆ. ಅವರಿಗೆ ಉತ್ತಮವಾದ ಬೀಜಗಳು ಕೂಡ ನಮ್ಮ ರಾಜ್ಯ ಸರ್ಕಾರದ ಇಲಾಖೆಗಳಿಂದ, ಕೃಷಿ ಇಲಾಖೆ ವತಿಯಿಂದ ಅವರಿಗೆ ಲಭ್ಯ ಇದೆ. ತಾವು ಹೋಗಿ ಅಲ್ಲನ್ನ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡ್ರಿ, ಅಥವಾ ಇನ್ಯಾರೋ ಅಧಿಕಾರಿಗಳಲ್ಲಿ ಇರ್ತಾರೆ ಅವರನ್ನು ಭೇಟಿ ಮಾಡ್ರಿ, ತಮಗೆ ಬೇಕಾದಂತ ಮಾಹಿತಿ ಅಲ್ಲಿ ಸಿಗುತ್ತೆ. ಇಲ್ಲ, ಕೃಷಿ ವಿಶ್ವವಿದ್ಯಾಲಯಗಳಿದ್ದಾವೆ, ಅಲ್ಲಿ ಕೂಡ ಹೋಗಿದ್ರೆ ಕೃಷಿ ವಿಜ್ಞಾನಿಗಳು ಇದ್ದಾರೆ, ಪ್ರೊಫೆಸರ್ಗಳು ಇರ್ತಾರೆ, ಅವರನ್ನು ಭೇಟಿ ಮಾಡಿ ಅವರು ಅತಿ ಉತ್ತಮವಾದ ಮಾಹಿತಿಯನ್ನ ತಮ್ಗೆ ನೀಡ್ತಾರೆ. ಅದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಧಾರವಾಡ ಇರ್ಬೋದು, ರಾಯಚೂರು ಇರ್ಬೋದು, ಬಾಗಲಕೋಟೆ ಇರ್ಬೋದು. ಇದು ಕೇವಲ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಅಷ್ಟೇ ಅಲ್ಲ, ತೋಟಗಾರಿಕೆ ಇಲಾಖೆಗೂ ಸಂಬಂಧಪಟ್ಟಿರುತ್ತೆ, ಅರಣ್ಯ ಇಲಾಖೆಗೂ ಸಂಬಂಧಪಟ್ಟಿರುತ್ತೆ. ಅದು ಏನು ಸಸಿಗಳು ಕೂಡ ಅಲ್ಲಿ ರೆಡಿ ಇರ್ತವೆ, ಕೆಲವೊಂದು ಇದರಲ್ಲಿ ಬೇಕಾದಂತಹ ಸಸಿಗಳು, ಈಗ ಅರಣ್ಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅಲ್ಲಿ ಸಸಿಗಳ ಲಭ್ಯತೆ ಇರುತ್ತೆ. ತಮ್ಮ ಈ ಒಂದು ಕೃಷಿ ಇಲಾಖೆಯಲ್ಲಿ ದವಸ ಧಾನ್ಯಗಳ ಬೀಜಗಳನ್ನು ಕೂಡ ಅಲ್ಲಿ ತಯಾರಿ ಆಹಾರ ಬೆಳೆ ಬೆಳೆಗಳು, ಆಹಾರ ಬೆಳೆಗಳು, ತಮಗೆ ಬೇಕಾದ ಮಾಹಿತಿ ಅಲ್ಲಿ ಲಭ್ಯ ಇರ್ತದೆ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ವೆಂಕಪ್ಪ ಸರ್ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ. ಡಾಕ್ಟರ್ ವೆಂಕಪ್ಪ ಅವರೇ, ಇನ್ನೂ ಹೆಚ್ಚಿನ ಮಾಹಿತಿ ತಾವು ರೈತರಿಗೆ ಕೊಡಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡ್ತೀನಿ. 9980865592, ಇದು ನನ್ನ ಮೊಬೈಲ್ ಸಂಖ್ಯೆ. ದಯಮಾಡಿ ಯಾವುದೇ ಟೈಮಲ್ಲೂ ಸಹ, ಯಾವುದೇ ಕಾಲದಲ್ಲೂ ಸಹ ನನಗೆ ಫೋನ್ ಮುಖಾಂತರ ಸಂಪರ್ಕಿಸಿದ್ದಲ್ಲಿ ಈ ತಳಿಗಳ ಆಯ್ಕೆ ಹೇಗೆ ಮತ್ತು ತಳಿಗಳ ಆಯ್ಕೆ ನಂತರ ಬೀಜ ಸಾಮಗ್ರಿಯನ್ನ ಹೆಂಗೆ ಪರೀಕ್ಷಿಸಿ ತಗೋಬೇಕು, ತಗೊಂಡಂತ ಬೀಜ ಸಾಮಗ್ರಿಯನ್ನ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಮತ್ತಷ್ಟು ಏನಾದರೂ ಬಿತ್ತನೆ ಪೂರ್ವದ ಬೀಜೋಪಚಾರಗಳನ್ನು ಮಾಡಬಹುದಾ? ಅವರು ಬೀಜೋಪಚಾರ ಮಾಡಿರ್ತಾರೆ, ಆದ್ರೂ ಕೂಡ ನೀವು ಬಿತ್ತನೆ ಪೂರ್ವದಲ್ಲಿ ಒಂದು 15 ದಿವಸ ಇಡ್ತೀರಾ, ವಾರ ಇಡ್ತೀರಾ, ನಂತರ ಮತ್ತಷ್ಟು ಮೌಲ್ಯವರ್ಧನೆ ಮಾಡಬಹುದಾ ಬೀಜೋಪಚಾರದಿಂದ? ಅಂತಹ ಸಲಹೆಗಳನ್ನು ನಾನು ಕೊಡ್ತೀವಿ, ನಾವು ಸದಾ ಸಿದ್ಧರಿರ್ತೇವೆ. ಮತ್ತೆ ಸಸಿಗಳನ್ನು ನೀವು ಖರೀದಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ತರಕಾರಿ ಬೆಳೆಗಳಿಗೆ ಸಂಬಂಧಪಟ್ಟಂತ ಸಸಿಗಳು, ಹಣ್ಣಿನ ಗಿಡಗಳು ಸಂಬಂಧಪಟ್ಟಂತೆ ಸಸಿಗಳನ್ನ ನೀವು ಯಾವ್ದೋ ಒಂದು ಮೂಲದಿಂದ ತರ್ತೀರಾ, ಸಸಿಗಳಿಗೆ ಏನಾದ್ರೂ ಬೀಜೋಪಚಾರ ಮಾಡಬಹುದಾ, ಸಸಿಗಳಿಗೆ ಉಪಚಾರ ಮಾಡಬಹುದಾ ಬಿತ್ತನೆಗೆ ಮುಂಚೆ, ನಾಟಿಗೆ ಮುಂಚೆ? ಅದು ಸಾಕಷ್ಟು ತಾಂತ್ರಿಕ ವಿಧಾನಗಳಿದಾವೆ, ಅದರಲ್ಲೂ ಸಾಂಪ್ರದಾಯಿಕ ವಿಧಾನಗಳಿದಾವೆ. ನೀವು ಅದನ್ನ ಶೂನ್ಯ ಬಂಡವಾಳದಲ್ಲಿ ನಿಮ್ದೇ ಆದ ಸಂಪನ್ಮೂಲಗಳನ್ನು ಬಳಸಿ ಬೀಜೋಪಚಾರ, ಸಸಿಗೆ ಉಪಚಾರಗಳನ್ನು ಕೈಗೊಂಡು ಯಶಸ್ವಿಯಾಗಿ ಬೀಜ ಬಿತ್ತನೆ ಮತ್ತು ಸಸಿಗಳ ನಾಟಿಯನ್ನ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಡಾಕ್ಟರ್ ಪಿ ವೆಂಕಪ್ಪ ಸರಿಗೆ ಅಗದಿ ಮಹತ್ವವಾದ ಅನುಭವ ಇದೆ. ಕೃಷಿ ವಿಶ್ವವಿದ್ಯಾಲಯದಲ್ಲಿ 30 ವರ್ಷಗಳಿಗಿಂತ ಹೆಚ್ಚು ವರ್ಷ ಅವರು ಪ್ರಾಧ್ಯಾಪಕರಾಗಿ ವಿಜ್ಞಾನಿಗಳಾಗಿ ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ವಿಶ್ವವಿದ್ಯಾಲಯಗಳಿಗೂ ಅವರು ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ವಿಜ್ಞಾನಿಗಳೊಡನೆ ಅವರು ತಮ್ಮ ಒಂದು ಅನುಭವವನ್ನ ಧಾರೆ ಎರೆದಿದ್ದಾರೆ. ಸಾಕಷ್ಟು ರೈತರಿಗೂ ಕೂಡ ಅವರು ಉತ್ಸಾಹದಿಂದ ಉಪಯುಕ್ತವಾದ ಮಾಹಿತಿಯನ್ನ ನೀಡುವರಿದ್ದಾರೆ. ಡಾಕ್ಟರ್ ವೆಂಕಪ್ಪ ಸರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ರೈತ ಬಾಂಧವರಿಗೆ ತಮ್ಮ ಅನುಭವವನ್ನ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮುಂಗಾರು ಅವಧಿಗೆ ಸೂಕ್ತ ತಳಿಗಳ ಆಯ್ಕೆ ಕುರಿತು ಡಾ ವೆಂಕಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೇಳಿದರೆ ಆಗಸ್ಟ್ 1 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅಡಿ ತೋಟಗಾರಿಕಾ ಇಲಾಖಾ ಸವಲತ್ತುಗಳು. ರಾಜ್ಯ ಸರ್ಕಾರದ ಜಂಟಿ ತೋಟಗಾರಿಕಾ ನಿರ್ದೇಶಕರು ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237047477, 2237047488, ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ ಆಗಸ್ಟ್ 1 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ತೋಟಗಾರಿಕಾ ಇಲಾಖಾ ಸವಲತ್ತುಗಳು. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಇನ್ನು ಮುಂದೆ ಕೇಳಿ, ತುರುವೇಕೆರೆ ತಾಲೂಕು ನೀರುಗುಂಟೆಪಾಳ್ಯದ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಜನತಾ ಧ್ವನಿಕೇಯ ತುಗೆ ಬೆಟ್ಟರು ಜನತಾ ಕಾಣಿಕೆಯ ಸುವಾಬಸುವೆ ಸುವಾಬ ಅಟ್ಟ ಕಾಜಳೆ ಹತ್ತು ಕಾಲೇಣಿಯ ಮೊತ್ತಿನ ಕೊಂದಲಿಗೆ ತಗುದಾಳೆ ಮೊತ್ತಿನ ಕೊಂದಲಿಗೆ ತಗುದಾಳೆ ಸುವಾಬಸುವೆ ಸುವಾಬ ಮೊತ್ತಿನ ಕೊಂದಲಿಗೆ ತಗುದಾಳೆ ಅಡೆದವ್ವ ನಡವನಿಗೆ ಬತ್ತ ಸುರುದಾಳೆ ಸರಿ ದೊಡ್ಡ ಭತ್ತ ನಡುಬಾಗಿ ನರಿಗೆ ಚಲ್ಲೋತ ಬಾಗಿ ನರಿಗೆ ಚಲ್ಲೋತ ಸುವಾಬಸುವೆ ಸುವಾಬಾಗಿ ನರಿಗೆ ಚಲ್ಲೋತ ಪಾಂಡವರ ದ್ರೌಪದಿರಳಕ್ಕೆ ತೊಳಿಶಾಳೆ ಪಾಂಡವರ ದ್ರೌಪದಿ ಹಕ್ಕೆ ತೊಳಿಶಾಳೆ ಸುವಾಬಸುವೆ ಸುವಾಬ ಭತ್ತ ಕೊಟ್ಟೋತ ಚಕ್ಕಂದ ನಾಡೋತ ಮುರುಕಣ್ಣೇಶ್ವರನ ನೆನೆಯೋತ ಕಣ್ಣೇಶ್ವರನ ನೆನೆಯೋತ ಸುವಾಬಸುವೆ ಸುವಾಬ ಕಣ್ಣೇಶ್ವರನ ನೆನೆಯೋತ ಕೊಟ್ಟಾಳಲ್ಲೇ ಚಿಕ್ಕನು ತಮ್ಮಯ್ಯನ ಮೊದವಿಗೆ ತಮ್ಮಯ್ಯನ ಮೊದವಿಗೆ ಸುವಾಬಸುವೆ ಸುವಾಬ ಬಟ್ಟಿಲಿ ಕಲ್ಲಳ್ಳೋ ಒತ್ತಿಲಿ ಸೇದ ಬಾವಿ ರಕ್ಕ ಕುಟ್ಟಿದುರೇ ದಣಿರಾಂದು ಕೊಟ್ಟಿದರೆ ದಣಿರಾಂದ ಸುವಾಬಸುವೆ ಸುವಾಬ ಕೊಟ್ಟಿದುರೇ ದಣಿರಂದ ವನಿಕೆಯ ಕೆತ್ತಿದ ಬಡಗಿ ಸುಖಿಬಾಳು ಕೆತ್ತಿದ ಬಡಗೆ ಸುಖಿಬಾಳು ಸುವಾಬಸುವೆ ಸುವಾಬ ಮಾದಿಲಿ ಕಲ್ಲಳ್ಳೋ ಬೀದಿಲಿ ಸೇದ ಬಾವಿ ಸಂಯಮ ಕೊಟ್ಟಿದುರೇ ದಣಿರಾಂದ ಸಂಯಮ ಕೊಟ್ಟಿದುರೇ ದಣಿರಾಂದ ದಣಿರಂದ ವನಿಕೆಯ ಮಾಡಿದ ಬಡಗಿ ಸುಖಿಬಾಳು ಮಾಡಿದ ಬಡಗಿ ಸುಖಿಬಾಳು ಸುವಾಬಸುವೆ ಮಾಡಿದ ಬಡಗಿ ಸುಖಿಬಾಳು ಸುವಾದ ಬಡಗಿ ಸುಖಿಬಾಳು ಸುವಾಬಸುವೆ ಸುವಾಬಲ್ಲ ಮೇಲೆ ನೆಲ್ಲಕ್ಕೆ ತೊಳಸೋಳೆ ಈಶ್ವರನ ಮಡದಿ ಗವರಮ್ಮ ಈಶ್ವರನ ಮಡದಿ ಗವರಮ್ಮ ಸುವಾಬಸುವೆ ಸುವಾಬ ಈಶ್ವರನ ಮಡದಿ ಗವರಮ್ಮನ ಕಾಲಗೆ ಕ್ಯಾಸಕ್ಕಿ ಅಂತ ಕಿರಿಪೇಲ್ಲಿ ಕ್ಯಾಸಕ್ಕಿ ಅಂತ ಕಿರಿಪೇಲ್ಲಿ ಸುವಾಬಸುವೆ ಸುವಾಬ ಅಲ್ಲ ಮೇಲೆ ಕ್ಯಾಸಕ್ಕಿ ತೊಳು ಸೋಳೆ ಈಶ್ವರನ ಮಡದಿ ಗವರಮ್ಮ ಈಶ್ವರನ ಮಡದಿ ಗವರಮ್ಮ ಸುವಾಬಸುವೆ ಸುವಾಬ ಅಂತ ಕಿರಪೇಲ್ಲೆ ಕಿ ಅಂತ ಕಿರಪೇಲ್ಲೆ ಸುವಾಬಸುವೆ ಸುವಾಬ ಸುವಾಬಸುವಿ ಸುವಾಬ ಸುವಾಬ ಶಿವನೇ ಸುವಾಬಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಕೈಯ ಒಳನಿಕೆ ಈ ಕೈಯು ತಕ್ಕಂಡು ಬಾಬೂರಿ ತೋಳ ತಿರಗೋತ ಬಾಬೂರಿ ತೋಳ ತಿರಗೋತ ತಿರುಗತ ಕೊಟ್ಟಾರಲ್ಲೇ ಓದೋ ಹರಗಿಣಿಯ ಮೊದವಿಗೆ ಓದೋ ಹರಗಿಣಿಯ ಮೊದವಿಗೆ ಸುವಾಬಸುವೆ ಸುವಾಬ ಸುವಾಬಸುವಿ ಸುವಾಬ ಸುವಾಬ ಶಿವನೇ ಸುವಾಬಸುವೆ ಸುವಾಬ ಸುವಾಬ ಶಿವನೇ ಸುವಾಬ ಗಂಗೆರೋ ಮುತ್ತಿನ ಮಲೆಗೆಂಡು ಮುತ್ತಿನ ಸೆರಗ ಗುಬಕಟ್ಟ ಮುದ್ದಿನ ಸೆರಗ ಗುಬಕಟ್ಟ ಸುವಾಬಸುವೆ ಸುವಾಬ ಮುದ್ದಿನ ಸೆರಗ ಗುಬಕಟ್ಟ ಕಟ್ಟಿಕೊಂಡು ತುಗಿಬಿಟ್ಟರು ಜಂತ ಧ್ವನಿಕೆಯ ಬಿಟ್ಟರು ಜಂತ ಧ್ವನಿಕೆಯ ಸುವಾಬಸುವೆ ಸುವಾಬ ಸುವಾಬಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಾಬಸುವೆ ಸುವಾಬ ಪೂಜಿಗೆ ಏನೇನಾಗಲು ಬೇಕು ಹಾರೋ ರಂಗಾಡಿ ಹರಶೋಣ ರಂಗಾಡಿ ಹರಶೋಣ ಸುವಾಬಸುವೆ ಸುವಾಬ ಸುವಿ ಸುವಾಬ ಸುವ ಶಿವನೇಸುವ ಬಾರೋ ರಂಗಡಿ ಹರಷಣಂಗ ನೋಲೋ ವನಿಕೆ ಪೂಜಿಗೆ ಬರಬೇಕು ವನಿಕೆ ಪೂಜಿಗೆ ಬರಬೇಕು ಸ್ವಾಬ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಸುವಿ ಸುವಾಬ ಸುವಾಬ ಶಿವನೇ ಸುವಾಬ ಒಳೆ ಬರುವ ಜಂಗಮರ ನಗುಸೋಳೆ ಬರುವ ಜಂಗಮರ ನಗುಸೋಳೆ ಸುವಾಬ ಸುವೆ ಸುವಾಬ ಜಂಗಮರ ನಗುಸೋಳೆ ಸುವಾಬ ಸುವಿ ಸುವಾಬ ಜಂಗಮರ ನಗುಸೋಳೆ ಸುವಾಬ ಸುವೆ ಸುವಾಬ ಜಂಗಮರ ನಗುಸಣಗಾಲು ಆನೇತ್ರ ತಂದಿಡಿರೆ ಕಳಸಾಕೆ